ದ್ರಾವಣವನ್ನು ಗಿಡದ ಬಡ್ಡಿಗೆ ತೊಯ್ಯೋ ಹಂಗೆ ನಾವು ಮಣ್ಣಿಗೆ ಸೇರಿಸ್ಬೇಕು. ಅವಾಗ ಏನಾಗುತ್ತೆ, ಒಂದರಿಂದ ಎರಡು ಸಲ ನಾವು ಮಾಡಿದಾಗ ಏನಾಗುತ್ತೆ, ಔಷಧಿ ಹಾಕಿದಾಗ ನೀರು ಕೊಡಬಾರ್ದು ನಾವು. ನೀರು ಕೊಟ್ಟಾಗ ಏನಾಗುತ್ತೆ, ಅದು ಡೈಲ್ಯೂಷನ್ ಅದರ ಪರಿಣಾಮ ಕಡಿಮೆ ಆಗಿ ಹತೋಟಿಗೆ ಬರೋದಿಲ್ಲ. ಸೊ ಈಗ ಈ ಒಂದು ಎರಡು ಸಲ ಮಾಡಿದಾಗ ಏನಾಗುತ್ತೆ, ರೋಗ ಅಲ್ಲಿಗೆ ನಿಲ್ತದೆ. ನಂತರ ನಾವು ಟ್ರೈಕೋಡರ್ಮನ್ನ ಪ್ರತಿ ಲೀಟರ್ ನೀರಿಗೆ ಒಂದು 10 ಗ್ರಾಮ್ ಬೆರೆಸಿ ದ್ರಾವಣವನ್ನು ನಾವು ಹಾಕೋದ್ರಿಂದ ಏನಾಗುತ್ತೆ, ಇದನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡ್ಕೋಬೋದು ಸರ್. ಇನ್ನು ಟೊಮ್ಯಾಟೊ ಹಣ್ಣುಗಳ ಮೇಲೆ ನೋಡ್ತೀವಿ ನಾವು, ಹಣ್ಣು ಟೊಮ್ಯಾಟೊ ಹಣ್ಣು ಮೇಲೆ ಈ ಚಿಕ್ಕೆಗಳು ಬಂದಿರ್ತವೆ, ಸಣ್ಣ ಸಣ್ಣ ಚಿಕ್ಕೆ ರೋಗ ಆ ಥರ ಏನಾದರೂ ಸಾಧ್ಯತೆ ಇದೆ, ಹಣ್ಣಿಗೆ ಅಂತ ಬರ್ತಾವೆ ರೋಗಗಳು? ಸಾಮಾನ್ಯವಾಗಿ ಬೇಸಿಗೆನಲ್ಲಿ ಶಿಲೀಂಧ್ರದಿಂದ ಬರ್ತಕ್ಕಂಥ ಚುಕ್ಕೆ ರೋಗ ಭಾಳ ಕಡಿಮೆ, ಆದರೆ ಈ ವೈರಸ್ಸಿಂದ ಬರ್ತಕ್ಕಂಥ ಒಂದು ಚುಕ್ಕೆಗಳು ಇರ್ತವೆ. ಅಂದರೆ ಕೆಲವೊಂದು ನಾವು ಮಾರ್ಕೆಟಲ್ಲಿ ನೋಡ್ತೀವಿ, ಹಳದಿ ಬಣ್ಣ ಇರ್ತಕ್ಕಂಥ ಉಂಗ್ರ ಆಕೃತಿ ಚುಕ್ಕೆಗಳು, ಮತ್ತು ಹಳದಿ ಇರ್ಬೋದು, ಮತ್ತು ಕೆಂಪು ಇರ್ಬೋದು, ಆಮೇಲೆ ಮಾರ್ಕೆಟಿನಲ್ಲಿ ಧಾರಣೆ ಕಡಿಮೆ ಆಗ್ತಾ ಹೋಗ್ತಿರ್ತವೆ. ಇದು ಒಂದು ವೈರಸ್ಸಿಂದ ಬರ್ತಕ್ಕಂಥ ಒಂದು ರೋಗ. ಸೊ ಅದು ಥ್ರಿಪ್ಸ್ ನುಸಿ ಅಂತ ಏನಿದೆಯಲ್ಲ, ಅದು ನುಸಿ ಪ್ರಸಾರ ಮಾಡ್ತಕ್ಕಂಥದ್ದು. ಈ ಒಟ್ಟಾರೆಯಾಗಿ ಎಲೆ ಮುದುಡ್ ರೋಗ ಆಯಿತು, ಮತ್ತು ಈ ಒಂದು ಥ್ರಿಪ್ಸಿಂದ ಪ್ರಸಾರ ಆಗ್ತಕ್ಕಂಥ ನಂಜು ರೋಗಗಳನ್ನ ಹತೋಟಿ ಮಾಡ್ಕೋಬೇಕು ಅಂತಂದರೆ, ನಾವು ಪ್ರಾರಂಭದಿಂದನೇ ಅದನ್ನು ಸಮಗ್ರವಾಗಿ ಹತೋಟಿ ಮಾಡ್ಕೋಬೇಕು. ಅಂದರೆ ಹೊಲ ಸುತ್ತಲೂ ಒಂದು ಜೋಳ ಆಯಿತು, ಸಜ್ಜೆ ಆಯಿತು, ದಟ್ಟವಾಗಿ ಒಂದು 2 ಸಾಲು ಹಾಕೋಬೇಕು. ಅದಲ್ಲದೇ ಗಿಡದ ಇದು ಹೊಲದಲ್ಲಿ ಎಕರೆಗೆ ಒಂದು 10 ರಿಂದ 12 ಇವು ಅಂಟು ಬಲಗಳನ್ನು ಹಾಕೋಬೇಕು. ಏನಾಗುತ್ತೆ, ಈ ಥ್ರಿಪ್ಸ್ ನುಸಿ ಆಯಿತು, ಬಿಳಿ ನೋಣ ಆಯಿತು, ಆ ಅಂಟಿಗೆ ಅಂಟ್ಕೊಂಡು ರೋಗ ಪ್ರಸಾರ ಆಗೋದನ್ನು ಸಾಕಷ್ಟು ಮಟ್ಟಿಗೆ ನಾವು ಹತೋಟಿ ಮಾಡ್ಕೋಬೋದು. ಇದು ಕೀಟನಾಶಕಗಳನ್ನ ಸಿಂಪಡಿಸೋಕ್ಕಂಥ ಅವಶ್ಯಕತೆ ಭಾಳ ಕಡಿಮೆ ಇರ್ತದೆ. ಸೊ ಇದು ಒಂದು ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಅದಲ್ಲದೇ ನಾವು ಈ ಒಂದು ಏನಂತೀವಿ, ಜೈವಿಕ ಶಿಲೀಂಧ್ರನಾಶಕಗಳು, ವರ್ಟಿಸಿಲಿಯಂ ಅಂತೇಳಿ ಒಂದು ಶಿಲೀಂಧ್ರನಾಶಕ ಇದೆ. ಪ್ರತಿ ಲೀಟರ್ಗೆ 2 ಗ್ರಾಮ್ನಂತೆ ನಾವು ಮಿಶ್ರಣ ಮಾಡಿ ನಾವು ತಂಪಾಗಿರ್ತಕ್ಕಂಥ ಹೊತ್ತಿನಲ್ಲಿ ಸಿಂಪರಣೆ ಮಾಡಿದಾಗ ಏನಾಗುತ್ತೆ, ಆ ಒಂದು ಕೀಟಗಳ ಮೇಲೆ ಬೆಳವಣಿಗೆ ಆಗಿ ಶಿಲೀಂಧ್ರ ಅಂದರೆ ಕೀಟಗಳನ್ನು ಸಾಯಿಸುವಂಥ ಒಂದು ಶಕ್ತಿ ಆ ಒಂದು ಜೈವಿಕ ಶಿಲೀಂಧ್ರನಾಶಕಗಳಿದೆ. ಇದನ್ನು ಒಂದು ನಾವು ಜೈವಿಕವಾಗಿ ಮಾಡ್ತಕ್ಕಂಥ ಒಂದು ಕ್ರಮಗಳು. ಅಲ್ಲದೇ ಈ ರಾಸಾಯನಿಕ ಪದ್ಧತಿಗಳಿಗೆ ಬಂದಾಗ ಈ ಮಾರ್ಕೆಟಿನಲ್ಲಿ ಒಂದು ಅಫಿಡೋಫೈರಾನ್ ಅಂತಕ್ಕಂಥ ಹೊಸ ಒಂದು ಕೀಟನಾಶಕ ಇದೆ. ಮೊದಲು ನಾವು ಟ್ರೈಜೋಪಾಸ್ ಅಂತೇಳಿ ಕರಿತಿದ್ವಿ, ಅದು ಬ್ಯಾನ್ ಆಗಿದೆ ಈಗ. ಅಂದರೆ ಅಫಿಡೋಫೈರಾನ್ ಅಂತಕ್ಕಂಥದ್ದು ಪ್ರತಿ ಲೀಟರ್ಗೆ 2 ಮಿಲಿ ಬೆರೆಸಿ ನಾವು ಸಿಂಪರಣೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಈ ಒಂದು ಥ್ರಿಪ್ಸ್ ನುಸಿ ಆಯಿತು, ಮತ್ತು ಎಪಿಡ್ ಅಂತೇಳಿ ಕರಿತೀವಿ, ಹಸಿರು ಏನು ಹಸಿರು ಜಿಗಿ, ಇದನ್ನು ಮತ್ತು ಬಿಳಿ ನೋಣನ ಹತೋಟಿ ಮಾಡ್ಕೋಬೋದು. ಸೊ ಇದಕ್ಕೆ ಪರ್ಯಾಯವಾಗಿ ಅಷ್ಟಮಪ್ರಿಡ್ ಅಂತೇಳಿ ಇದೆ. ಸೊ ಅದನ್ನು ಸಹ ಒಂದು 0.2 ಗ್ರಾಮ್ಸು ಒಂದು ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಈ ಒಂದು ಕೀಟಗಳನ್ನು ಹತೋಟಿ ಮಾಡ್ಕೋಬೋದು. ಇನ್ನು ಮತ್ತೊಂದು ಬೆಳೆ ಈ ಭಾಗದಲ್ಲಿ ನಾವೆಲ್ಲ ಬೆಂಡೆಯನ್ನು ನೋಡ್ಬೋದು. ಬೇಸಿಗೆಯಲ್ಲಿ ಭಾಳಷ್ಟು ಬೆಂಡೆ, ಹೇಗೆ ಬೆಂಡೆಗೆ ಬೇಸಿಗೆಯಲ್ಲಿ ಭಾಳಷ್ಟು ರೋಗಗಳು ಬರ್ತಾವಂತೀರ? ಬೆಂಡೆನೂ ಸಾಮಾನ್ಯವಾಗಿ ಬೆಳೀತಾ ಇದ್ದಾರೆ. ಸೊ ಅಲ್ಲಿ ಅದರಲ್ಲಿ ಈ ವೈರಸ್ಸಿಂದ ಬರ್ತಕ್ಕಂಥದ್ದು ಎಲೆ ನಂಜು ರೋಗ ಅಂತೇಳಿ ಕರಿತೀವಿ. ಅಂದ್ರೆ ಎಲೆಗಳೆಲ್ಲ ಹಳದಿ ಬಣ್ಣ ಆಗ್ತದೆ, ಹಳದಿ ನಂಜು ರೋಗ ಅಂತೇಳಿ. ಎಲೆಗಳೆಲ್ಲ ನರಗಳೆಲ್ಲ ಹಳದಿ ಆಗ್ಬಿಟ್ಟಿರ್ತದೆ, ದೂರದಿಂದನೇ ಗೊತ್ತಾಗ್ಬಿಡುತ್ತೆ ಇದಕ್ಕೆ ನಂಜು ರೋಗ ಬಂದಿದೆ ಅಂತ. ಕಾಯಿನೂ ಹಳದಿ ಆಗುತ್ತೆ, ಕಾಯಿಗಳು ಹಳದಿ ಆಗ್ತದೆ. ಹಳದಿ ಆಗೋದ್ರಿಂದ ಏನಾಗುತ್ತೆ, ಮಾರ್ಕೆಟ್ನಲ್ಲಿ ಧಾರಣೆ ಕಡಿಮೆ ಆಗ್ಬಿಡ್ತದೆ, ಯಾರು ತಗೊಳ್ಳೋದಿಲ್ಲ. ಒಮ್ಮೆ ಗಿಡನೇ ಹಳದಿ ಆದ್ರೆ ನೋಡಿರ್ತೀವಿ. ಹೌದೌದು, ಹೂಗಳು ಹಳದಿ ಆಗ್ತವೆ, ಮತ್ತೆ ಇದು ತೊಟ್ಟುಗಳಾಯ್ತು, ಮತ್ತೆ ಕಾಯಿಗಳಾಯ್ತು, ಎಲೆಗಳಾಯ್ತು, ಸಂಪೂರ್ಣ ಹಳದಿ ಆಗಿ ಏನಾಗುತ್ತೆ, ಬೆಳವಣಿಗೆ ಕುಂಠಿತ ಆಗ್ತದೆ, ಮತ್ತೆ ಇಳುವರಿನೂ ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಸರ್. ಇದು ಒಂದು. ಇದ್ರ ಜೊತೆಗೆ ಬೂದ್ ರೋಗನೂ ಬರ್ತದೆ ಬೆಂಡಿನಲ್ಲಿ. ಇವೆರಡು ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ರೋಗಗಳು. ಹೇಗೆ ಮತ್ತಿದು ಅಂದ್ರೆ ಇದಕ್ಕೆ ವಾತಾವರಣ ಕಾರಣ ಅಂತೀರೋ ಅಥವಾ ಹೇಗೆ ಇದು? ಬೂದ್ ರೋಗಕ್ಕೆ ಸರ್ ಈಗ ಒಣವೇ ಇರ್ತಕ್ಕಂಥ ಶುಷ್ಕ ವಾತಾವರಣ, ರಾತ್ರಿ ಹೊತ್ತು ಸ್ವಲ್ಪ ತಂಪಾಗಿರ್ತಕ್ಕಂಥ ವಾತಾವರಣ, ಹಗಲೊತ್ತಿನಲ್ಲಿ ಶುಷ್ಕ ಒಣವೇ ಇದ್ದಾಗ ಈ ಬೂದ್ ರೋಗ ಹೆಚ್ಚಾಗಿ ಬರ್ತದೆ. ಸೊ ಅದನ್ನ ಹತೋಟಿ ಮಾಡ್ಕೊಳಕ್ಕೆ ನಾವು ಎಕ್ಸಕೋನಜೋಲ್ ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕನ ಬಳಸ್ಕೋಬೋದು. ಒಂದು ಪ್ರತಿ ಲೀಟರ್ ನೀರಿಗೆ 1 ಮಿಲಿ ಹಾಕೋಬೋದು, ಇಲ್ಲಾಂತಂದರೆ ಡೈಫೆಂಕನಜೋಲ್ ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕ 1 ಮಿಲಿ. ಒಂದು ಸುಮಾರು ರೋಗನ ಪರಿಣಾಮ ಎಷ್ಟು ತೀವ್ರತೆ ಇದೆ ನೋಡಿಕೊಂಡು ನಾವು ಸಿಂಪರಣೆ ಮಾಡ್ಕೋಬೇಕು. ಸುಮ್ಮನೆ ಯಥೇಚ್ಛವಾಗಿ ಸಿಂಪರಣೆ ಮಾಡೋದ್ರಿಂದ ಏನಾಗುತ್ತೆ, ಆ ತರಕಾರಿನಲ್ಲಿ ಒಂದು ಅವಶೇಷ ಉಳ್ಕೊಂಡು ಆರೋಗ್ಯದ ಮೇಲೆ ಪರಿಣಾಮ ಆಗ್ತದೆ. ಅದು ರೋಗ ತೀವ್ರತೆ ನೋಡಿಕೊಂಡು 1 ಇಲ್ಲ 2 ಸಿ ಸಿಂಪರಣೆ ಮಾಡಿಕೊಂಡು ನಾವು ಹತೋಟಿ ಮಾಡ್ಕೋಬೇಕಾಗ್ತದೆ. ಇದೊಂದು ವಿಚಾರ. ಮತ್ತು ಹಳದಿ ನಂಜು ರೋಗ ಹತೋಟಿ ಮಾಡ್ಕೊಳ್ಳೋದಂತಂದ್ರೆ ಇದು ಒಂದು ಬಿಳಿ ನೊಣದಿಂದ ಪ್ರಸಾರ ಆಗ್ತಕ್ಕ ಬಿಳಿ ನೊಣ ಅದನ್ನು ಹತೋಟಿ ಮಾಡ್ಕೋಬೇಕು. ಹೊಲದಲ್ಲಿ ಆಸರೆ ಸಸ್ಯಗಳು ಅಂತ ಹೇಳಿ ಕರಿತೀವಿ, ಅಂದರೆ ಬೆಳೆ ಇರಲಾರ್ದಂಥ ಸಂದರ್ಭದಲ್ಲಿ ಬೆಳೆ ಇದ್ದಾಗ ಏನಾಗುತ್ತೆ, ಆ ವೈರಾಣು ಈ ಕಳೆ ಸಸ್ಯಗಳಲ್ಲಿ ಆಶ್ರಯ ಪಡ್ಕೊಂಡಿರ್ತದೆ. ಈ ಪಾರ್ಥೇನಿಯಂ ಅಂತೇಳಿ ಕರಿತೀವಿ, ಆಮೇಲೆ ಕಡಲೆ ಮುಳ್ಳು ಅಂತೇಳಿ ಕರಿತೀವಿ, ಆಮೇಲೆ ಹಳದಿ ಇರ್ತಕ್ಕಂಥ ಒಂದು ನಾವು ಕ್ರೋಟಾನ್ ಅಂತೇಳಿ ಕರಿತೀವಿ. ಸೊ ಈ ಒಂದು ಕಳೆಗಳಲ್ಲಿ ಈ ವೈರಸ್ ಇರ್ತದೆ. ಅಂಥ ಕಳೆ ಸಸ್ಯಗಳನ್ನು ನಾವು ಏನು ಮಾಡ್ತೀವಿ, ಕಿತ್ತು ನಾಶ ಮಾಡ್ತಕ್ಕಂಥದ್ದು. ಸೊ ಸ್ವಚ್ಛವಾಗಿ ಇಟ್ಕೋಬೇಕು. ಸೊ ವೈರಾಣು ಮೂಲನೇ ನಾವು ಹತೋಟಿ ಮಾಡಿಕೊಂಡಾಗ ಪ್ರಸಾರ ಮಾಡೋದನ್ನು ಕಡಿಮೆ ಮಾಡ್ಕೋಬೋದು. ಅದಲ್ಲದೇ ಬೇವಿನ ಮೂಲದ ಕೀಟನಾಶಕಗಳನ್ನು ಸಿಂಪರಣೆ ಮಾಡ್ಕೋಬೇಕು, ಯಾಕಂದರೆ ಆರೋಗ್ಯದ ದೃಷ್ಟಿಯಿಂದ ಯಾಕಂದರೆ ಕೆಲವು ರೈತರು ಇವತ್ತೇ ಸಿಂಪರಣೆ ಮಾಡ್ತಾರೆ ಮತ್ತು ನಾಳೆ ಮಾರ್ಕೆಟಿಗೆ ತಂದುಬಿಡ್ತಾರೆ. ಸೊ ಹಾಗಾಗಿ ಬೇವಿನ ಮೂಲದ ಕೀಟನಾಶಕಗಳನ್ನು ಪ್ರತಿ ಲೀಟರ್ ನೀರಿಗೆ 2-3 mL ಸಿಂಪರಣೆ ಮಾಡ್ಕೊಳ್ಳೋದು ಉತ್ತಮ. ಅದಲ್ಲದೆ ಮತ್ತು ಅಫಿಡೋಫೈರಾನ್ ಅಂತಕ್ಕಂಥ ಶಿಲೀಂದ್ರನಾಶಕವನ್ನು 2 mL ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡ್ಕೊಂಡು ಹತೋಟಿ ಮಾಡ್ಕೋಬೋದು ಸರ್. ಚವಳೆಕಾಯಿ ಒಂದು ಭಾಗದಲ್ಲಿ ನಾವು ನೋಡ್ಬೋದು, ಮಾರುಕಟ್ಟೆಯಲ್ಲಿ ಸಾಕಷ್ಟು ಚವಳೆಕಾಯಿ ಬರುತ್ತೆ ಬೇಸಿಗೆಯಲ್ಲಿ. ಹೌದೌದು. ಚವಳೆಕಾಯಿ ಬೆಳೆಗೆ ವಿಶೇಷವಾಗಿ ಏನು ಸಮಸ್ಯೆ, ರೋಗದ ಸಮಸ್ಯೆ ಏನು ಬರುತ್ತೆ ಬೇಸಿಗೆಯಲ್ಲಿ? ಬೇಸಿಗೆನಲ್ಲಿ ಹೆಚ್ಚಾಗಿ ಏನು ಕಂಡು ಬರೋದಿಲ್ಲ ಸಾಮಾನ್ಯವಾಗಿ, ಯಾಕಂದರೆ ಒಣವಾಗಿರೋದ್ರಿಂದ ಶಿಲೀಂಧ್ರ ರೋಗಗಳು ಯಾವೂ ಹೆಚ್ಚಿಗೆ ಬರೋದಿಲ್ಲ. ಬಂದರೂ ಅಲ್ಲಲ್ಲಿ ಬೂದರೋಗ ಕಂಡು ಬರ್ತದೆ ಅಷ್ಟೇ. ಅದನ್ನು ಸಾಮಾನ್ಯವಾಗಿ ನಾವು ನೀರಿನಲ್ಲಿ ಕರಗುವ ಗಂಧಕಾಯಿ ಏನಿಲ್ಲ ಅದನ್ನು 2-3 g ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡ್ಕೊಳ್ಳೋದ್ರಿಂದ ಹತೋಟಿ ಮಾಡ್ಕೋಬೋದು ಸರ್. ಮೆಣಸಿನಕಾಯಿ ಅಲ್ಲಲ್ಲಿ ಬೇಸಿಗೆಯಲ್ಲಿ ರೈತರು ಬೆಳೀತಾರೆ, ಏನು ಗಮನಿಸ್ತಾ ಇದ್ದಿರ್ತಾವೆ ಬೇಸಿಗೆಯಲ್ಲಿ ಯಾವ ರೋಗಗಳು ಮೆಣಸಿನಕಾಯಿ ಬರ್ತವೆ ಮತ್ತು ಅದರ ನಿರ್ವಹಣೆಯನ್ನು ಹೇಗೆ ಮಾಡ್ಬೇಕಂತೀರಿ? ಮೆಣಸಿನಕಾಯಿ ಒಂದು ದೀರ್ಘಾವಧಿ ಬೆಳೆ, ಹಾಗೂ ಇದರಲ್ಲಿ ಕಂಡು ಬರ್ತಕ್ಕಂಥದ್ದು ಒಂದು ಒಣವೆ ಇರೋದ್ರಿಂದ ಬೇರುಕೊಳೆ ರೋಗ ಬರ್ತದೆ. ಕಾಂಡಕೊಳೆ ರೋಗ, ಬೇರುಕೊಳೆ ರೋಗ ಅಂತೇಳಿ ನಾವೇನು ಕರಿತೀವಿ. ಬೂದರೋಗ ಬರ್ತಕ್ಕಂಥದ್ದು ಸಾಮಾನ್ಯ. ಇದಲ್ಲದೇ ನಂಜಾಣ ರೋಗಗಳು ಹೆಚ್ಚಾಗಿ ಕಂಡು ಬರ್ತವೆ, ಅಂದರೆ ಎಲೆ ಮುಟ್ರ ರೋಗ ಅಂತ ಹೇಳ್ಬಿಟ್ಟು ಭಾಳ ತೀವ್ರ ಪ್ರಭಾವ ಬೀರಿ ಇಳುವರಿ ಕಡಿಮೆ ಮೊದಲ ಹಂತದಲ್ಲಿ ಬೇಗ ಬಂದ್ಬಿಟ್ರೆ ಇದು ಇಳುವರಿ ಭಾಳ ಕಷ್ಟ, ಹೂವು ಬರೋದಿಲ್ಲ, ಕಾಯಿ ಬರೋದಿಲ್ಲ, ಇಳುವರಿನಲ್ಲಿ ಭಾಳ ನಷ್ಟ ಉಂಟಾಗ್ತದೆ. ಹೇಗೆ ಇದನ್ನ ಅಂದ್ರೆ ನಂಜ ಇದು ರಸ ಇರುವ ಕೀಟದಿಂದ ಹರಡತದ ರೋಗ? ಹೌದೌದು. ಈ ಒಂದು ಬಿಳಿ ನೊಣ ಅಂತ ಏನು ಹೇಳಿದ್ವಲ್ಲ ಸರ್, ಅದ್ರ ಮುಖಾಂತರನೇ ಹರಡ್ತಕ್ಕಂಥದ್ದು ಈ ಒಂದು ಎಲೆ ಮುಟ್ರ ರೋಗ, ಈ ಬೂದು ರೋಗ ಅಂತೇಳಿ ಕರಿದ್ವಿ. ಆಮೇಲೆ ಇದು ಬುಡಕೊಳೆ ರೋಗ ಆಯಿತು, ನೆಟೆ ರೋಗ ಅಂತೇಳಿ ಕರೆದ್ವಲ್ಲ. ಸೊ ಇವು ಸಾಮಾನ್ಯ ಮೆಣಸಿನಕಾಯಲ್ಲಿ ಕಂಡು ಬರ್ತಕ್ಕಂಥವು. ಸೊ ಇದನ್ನ ನಾನು ಆಗಲೇ ಟೊಮ್ಯಾಟೋ ಹೇಳಿದ್ರಲ್ಲ, ಸೊ ಅದೇ ಕ್ರಮಗಳನ್ನು ಇಲ್ಲೂ ಸಹ ನಾವು ಮಾಡೋದ್ರಿಂದ ಏನಾಗುತ್ತೆ ಹತೋಟಿ ಮಾಡ್ಕೋಬೋದು ಸರ್. ಮತ್ತೊಂದು ಸೌತೆಕಾಯಿ ಬೆಳೆ. ಸೌತೆಕಾಯಿನೂ ಈ ಭಾಗದಲ್ಲಿ ಬೇಸಿಗೆಯಲ್ಲಿ ನಾವು ನೋಡ್ತೀವಿ ಅಲ್ಲಲ್ಲಿ ಬೆಳೆಯನ್ನು. ಹೌದು. ಇಳುವರಿ ಕಡಿಮೆ ಇರುತ್ತೆ, ಸೌತೆಕಾಯಿ ರೈತರು ಹೇಳೋದು ಇಳುವರಿ ಭಾಳಷ್ಟು ಬರೋದಿಲ್ಲ ಸೌತೆಕಾಯಿ ಬೇಸಿಗೆಯಲ್ಲಿ ಅಂತಾರೆ. ಬೆಳವಣಿಗೆ ಕುಂಠಿತಿರುತ್ತೆ. ಏನು ಇದರಲ್ಲಿ ವಿಶೇಷವಾಗಿ ರೋಗಗಳು ಏನು ಬರ್ತವೆ ಸೌತೆಕಾಯಿ? ಇದರಲ್ಲೂ ಬೇಸಿಗೆನಲ್ಲಿ ಅಂತ ರೋಗಗಳೇನು ಕಂಡು ಬರಲ್ಲ, ಬಂದರೂ ಅಲ್ಲಲ್ಲಿ ಬೂದು ರೋಗ ಬರ್ತದೆ. ಬೂದಿ ರೋಗ ಒಣಹವೆ ಇದ್ರೆ ಬರುತ್ತಂತೆ? ಬರುತ್ತೆ, ಬೂದು ರೋಗ ಬರುತ್ತೆ. ಆಮೇಲೆ ಬೂಜು ರೋಗ ಅಂತೇಳಿ ಇನ್ನೊಂದು ಡೌನಿ ಮಿಲ್ಡ್ಯೂ ಅಂತೇಳಿ ಕರಿತೀವಿ. ಎಲ್ಲಿ ಯಥೇಚ್ಛವಾಗಿ ನೀರು ಕೊಡ್ತಾರೆ ರೈತರು, ಕೆಲವು ರೈತರು ಏನು ಮಾಡ್ತಾರೆ ಈ ಗಿಡ ಒಣಗ್ತಾ ಇದೆ ಅಂತ ಹೇಳ್ಬಿಟ್ಟು ಯಥೇಚ್ಛವಾಗಿ ನೀರು ಕೊಡ್ತಾರೆ. ಅಂಥ ಸಂದರ್ಭದಲ್ಲಿ ಎಲ್ಲಿ ಮರದ ನೆರಳಿರ್ತದಲ್ಲ ಅಂಥ ಒಂದು ಗಿಡಗಳಲ್ಲಿ ಬೂಜು ರೋಗ ಕಂಡು ಬರ್ತಕ್ಕಂಥದ್ದು. ಆಮೇಲೆ ಎಲೆಗಳೆಲ್ಲ ಅರಶಿನಕ್ಕೆ ಕಂಡು ಬಂದು ಉದುರ್ತಾ ಹೋಗ್ತಿರ್ತವೆ. ಸೊ ಈ ಬೂಜು ರೋಗನ ಹತೋಟಿ ಮಾಡ್ಕೊಳ್ಳೋಕ್ಕೆ ನಾವು ಈ ಬೀಜೋಪಚಾರನೂ ಮಾಡ್ಬೋದು. ಮೆಟಲಾಕ್ಸಿಲ್ಲು ಮತ್ತು ಮ್ಯಾಂಕೋಸಬ್ ಇರ್ತಕ್ಕಂಥ ಒಂದು ಸಂಯುಕ್ತ ಶಿಲೀಂಧ್ರನಾಶಕ ಪ್ರತಿ ಕೆ ಜಿ ಬೀಜಕ್ಕೆ ಒಂದು 4 g ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಈ ಬೂಜು ರೋಗನ ಸ್ವಲ್ಪ ಮಟ್ಟಿಗೆ ಹತೋಟಿ ಮಾಡ್ಕೋಬೋದು. ಮತ್ತು ಸಿಂಪರಣೆನೂ ಮಾಡ್ಕೋಬೋದು, 1-2 ಸಿಂಪರಣೆ ಈ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಸಬ್ ಇರ್ತಕ್ಕಂಥ ಒಂದು ಶಿಲೀಂಧ್ರನಾಶಕ. ಹಾಗೆಯೇ ಝೈನಬ್ಬು ಸಹ ನಾವು 2 g ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡ್ಕೋಬೋದು. ಇದು ಒಂದು. ಆಮೇಲೆ ಬೂದು ರೋಗಕ್ಕೆ ಬಂದಾಗ ಈ ಸಾಮಾನ್ಯವಾಗಿ ರೈತರು ಇದನ್ನ ಏನಂತೀವಿ ನೀರಿನಲ್ಲಿ ಕರಗುವ ಗಂಧಕನ್ನ ಸಿಂಪರಣೆ ಮಾಡಬಾರ್ದು ಸೌತೆಕಾಯಿ ಬೆಳೆಗೆ. ಹೌದೌದೌದು. ಈ ಯಾಕಂದ್ರೆ ಬೇಸಿಗೆ ಬಿಸಿಲು ಸಿಕ್ಕಾಗ ಬಹಳ ಇರೋದ್ರಿಂದ ಅವಾಗ ಎಲೆ ಸುಡ್ತಕ್ಕಂಥದ್ದು ಮತ್ತೆ ಗಿಡ ಒಣಗ್ತಕ್ಕಂತ ಒಂದು ಲಕ್ಷಣಗಳನ್ನ ನಾವು ಕಾಣ್ತೀವಿ. ಸೊ ಹಾಗಾಗಿ ಈ ಒಂದು ಎಚ್ಚರಿಕೆಯನ್ನ ಅನುಸರಿಸಬೇಕಾಗ್ತದೆ ರೈತರು. ಗಂಧಕವನ್ನ ಸಿಂಪರಣೆ ಮಾಡಬಾರ್ದು. ಅದ್ರ ಪರ್ಯಾಯವಾಗಿ ನಾವು ಕಾರ್ಬನ್ಡೈಸಿಂ ಇದೆ, 1 g ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡ್ಬೋದು. ಮತ್ತು ಎಕ್ಸಾಕೊನೋಝೋಲ್ ಅಂತ ಕೇಳಿ ಇದೆ, ಅದನ್ನು 1 l ನೀರಿಗೆ ಪ್ರತಿ 1 mL ಹಾಕಿ ಬೆರೆಸಿ ಸಿಂಪರಣೆ ಮಾಡ್ಕೋಬೋದು. ಸೊ ಇದು ಒಂದು. ಈರುಳ್ಳಿ ಬೆಳೆ ಬೇಸಿಗೆಯಲ್ಲಿ ನಮ್ಮ ರೈತರು ಬೆಳೀತಾರೆ, ಈರುಳ್ಳಿಗೆ ಏನು ಸಮಸ್ಯೆ ಬರ್ತಾವಂತಾರೆ ಬೇಸಿಗೆಯಲ್ಲಿ? ಬೇಸಿಗೆನಲ್ಲಿ ನಾವು ಹೆಚ್ಚಿಗೇನು ರೋಗಗಳು ಕಂಡು ಬರೋದಿಲ್ಲ. ಆದರೆ ಈ ಕೆಲವೊಂದು ಭಾಗಗಳು ಏನು ಮಾಡ್ತಾರೆ ಅಂತಂದರೆ ನೀರಾವರಿ ಪದ್ಧತಿ, ಡ್ರಿಪ್ ಇರಿಗೇಷನ್, ಹನಿ ನೀರಾವರಿ ಹೋಗ್ತಾರೆ, ತುಂತುರು ನೀರಾವರಿ ಹೋಗ್ತಾರೆ. ಎಲ್ಲಿ ತುಂತುರು ನೀರಾವರಿಗೆ ಹೋಗ್ತಾರೆ ಅಲ್ಲಿ ನಾವು ನೇರಳೆ ಮಚ್ಚೆ ರೋಗ ಅಂತೇಳಿ ಕರಿತೀವಿ. ಯಾಕೆ ಹೇಳ್ತೀನಿ, ಬೇಸಿಗೆನಲ್ಲೂ ಬರ್ತದೆ, ಯಾಕಂದರೆ ಇದು ತುಂತುರು ನೀರಾವರಿನಲ್ಲಿ ಸಾಮಾನ್ಯವಾಗಿ ಇದು ಮಳೆ ಥರನೇ ಸುಮಾರು 1 ಹೊತ್ತು 2 ಹೊತ್ತು ನೀರನ್ನ ಹರಿಸ್ತಾ ಇರ್ತಾರೆ. ಅವಾಗೇನಾಗುತ್ತೆ, ಯಥೇಚ್ಛವಾಗಿ ತೇವಾಂಶ ಇದ್ದಾಗ ಈ ನೇರಳೆ ಮಚ್ಚೆ ರೋಗ ದುಂಡಾಕೃತಿಯ ಒಂದು ಚುಕ್ಕೆಗಳು ಎಲೆ ಮೇಲೆ ಕಂಡು ಬಂದು ಎಲೆಗಳು ಒಣಗಿ ಹೋಗ್ತಿರ್ತದೆ. ಹಾಗಾಗಿ ಇದು ಒಂದು ಥ್ರಿಪ್ಸು ಇರೋದ್ರಿಂದನೂ ಸಹ ಥ್ರಿಪ್ಸ್ನೂ ಇರೋದ್ರಿಂದ ರೋಗದ ತೀವ್ರತೆ ಹೆಚ್ಚಾಗ್ತದೆ ಸರ್. ಇದಕ್ಕೆ ಏನು ಹತೋಟಿ? ಇದನ್ನು ಹತೋಟಿ ಮಾಡ್ಕೋಬೇಕಂದ್ರೆ ಪ್ರಾರಂಭದಲ್ಲಿ ನಾವು ಮ್ಯಾಂಕೋಜೆಬ್ ಅಂತೇಳಿ ಒಂದು ಶಿಲೀಂಧ್ರನಾಶಕ 2 g ಪ್ರತಿ ಲೀಟರ್ ನೀರಿಗೆ ಮ್ಯಾಂಕೋಜೆಬ್. ಸೊ 2 g ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡ್ಕೋಬೋದು. ಸೊ ಈ ರೋಗದ ತೀವ್ರತೆ ಹೆಚ್ಚಾದಾಗ ನಾವೇನು ಮಾಡಬೇಕು ಅಂತಂದರೆ ಒಂದು ಕೀಟನಾಶಕ, ಒಂದು ಇಮಿಡಾಕ್ಲೋಪ್ರಿಡ್ ಅಂತೇಳಿ ಪ್ರತಿ ಲೀಟರ್ಗೆ ಅರ್ಧ ಮಿಲಿ, ಅದ್ರ ಜೊತೆಗೆ ಡೈಫೆಂಕನೋಝೋಲ್ ಅಂತಕ್ಕಂಥ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು ಒಂದು ಶಿಲೀಂಧ್ರನಾಶಕ 1 ಮಿಲಿ ಹಾಕ್ಕೊಂಡು ಸಿಂಪರಣೆ ಮಾಡ್ಕೋಬೋದು. ಆಮೇಲೆ ಇದಕ್ಕಿಂತ ಮುಖ್ಯವಾಗಿ ನಾವು ಬೀಜೋಪಚಾರ ಮಾಡೋದ್ರಿಂದ ಭಾಳ ಮುಖ್ಯ. ಈ ಟ್ರೈಕೋಡರ್ಮಾ ಆಯಿತು, ಸುಡೋಮನಸ್ ಆಯಿತು, ಈ ಬೇಸಿಗೆನೆಲ್ಲ ಆಯಿತು, ಮತ್ತು ಗಿಡದ ಒಂದು ಬೆಳವಣಿಗೆ ಪ್ರಚೋದಕ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಚೆನ್ನಾಗಿ ದಷ್ಟಪುಷ್ಟವಾಗಿ ಸಸ್ಯಗಳು ಬೆಳವಣಿಗೆ ಬಂದು ರೋಗ ನಿರೋಧಕ ಶಕ್ತಿ ಇರ್ತದೆ. ಅದಕ್ಕೆ ನಾವು ಪ್ರತಿ ಕೆ ಜಿ ಬೀಜಕ್ಕೆ ಒಂದು 5-10 ಗ್ರಾಂನಷ್ಟು ಟ್ರೈಕೋಡರ್ಮಾ ಮತ್ತು ಸುಡೋಮನಾಸ್ನ ನಾವು ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಏನಾಗುತ್ತೆ, ರೋಗದ ತೀವ್ರತೆಯನ್ನು ಕಡಿಮೆ ಮಾಡ್ಕೋಬಹುದು. ಇನ್ನೊಂದು ಮುಖ್ಯವಾಗಿ ನಾವು ಸಿಂಪರಣೆ ಮಾಡೋದಕ್ಕಿಂತ ಈ ತುಂತುರು ನೀರಾವರಿ ಏನಿದೆಯಲ್ಲ ಅದನ್ನ ನಾವು ಹದವರಿತು ತೇವಾಂಶ ಇದೆಯಾ ಇಲ್ಲ ನೋಡಿಕೊಂಡು ನಾವು ಸಿಂಪರಣೆ ಅಂದ್ರೆ ನೀರು ಕೊಡೋದ್ರಿಂದ ಏನಾಗುತ್ತೆ, ಅದರಿಂದನೂ ಸಹ ಸಾಕಷ್ಟು ರೋಗ ಹರಡೋದನ್ನು ತಪ್ಪಿಸ್ಬೋದು ಮತ್ತು ತೀವ್ರತೆಯನ್ನು ಕಡಿಮೆ ಮಾಡ್ಕೋಬಹುದು. ಇನ್ನು ಬೇಸಿಗೆಯಲ್ಲಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ತನಕ ನಮ್ಮ ರೈತ ಬಂದವರು ಕಲ್ಲಂಗಡಿನ ಬೆಳೀತಿರ್ತಾರೆ. ಹೌದೌದು. ಕಲ್ಲಂಗಡಿಗೆ ಏನು ಸಮಸ್ಯೆ ಬರ್ತವೆ ರೋಗಕ್ಕೆ ಸಂಬಂಧಪಟ್ಟಂಗೆ? ಕಲ್ಲಂಗಡಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಬೆಳೆ, ಹಣ್ಣಿನ ಬೆಳೆ ಅಂತ ಹೇಳ್ಬೋದು, ತರಕಾರಿ ಬೆಳೆ. ಬೇಸಿಗೆನಲ್ಲಿ ಒಂದು ಹಣ್ಣು ತಿನ್ನೋದ್ರಿಂದ ತಂಪಾಗ್ತದೆ, ಹಾಗಾಗಿ ರೈತರು ಬೆಳವಣಿಗೆ ಆಗ್ತಿರ್ತಾರೆ, ಬಹಳ ಆಗ್ತಿರ್ತಾರೆ. ಅದರಲ್ಲಿ ಕಂಡು ಬರೋದ್ರಿಂದ ಬೂದು ರೋಗ ಒಂದಿದೆ, ಆಮೇಲೆ ಒಂದು ಅಂಟು ಜಿಗಿಟ್ ರೋಗ ಅಂತೇಳಿ ಬರ್ತದೆ. ಕಾಂಡದ ಮೇಲೆ ಅಲ್ಲಲ್ಲಿ ಒಂದು ಹನಿ ಹನಿ ಆಗಿ ಒಂದು ಕಾಂಡ ಸೀಳ್ಕೊಂಡು ಜಿಗಿಟು ದ್ರವ ಬರ್ತಿರ್ತದೆ, ಹಾಗಾಗಿ ಕಾಂಡ ಕೊಳೆಯುವಂಥದ್ದು, ಒಣಗ್ತಕ್ಕಂಥದ್ದು ನಾವು ನೋಡ್ಬೋದು. ಇದ್ರ ಜೊತೆಗೆ ಬೂದು ರೋಗ ಬರ್ತದೆ. ಎಲೆ ಎಲ್ಲ ಬೆಳಗಾಗಿರ್ತಾವೆ, ಬೆಳಗಾಗ್ಬಿಟ್ಟು ಕಾಯಿನೂ ಸಹ ಬೆಳಗಾಗಿರ್ತಾವೆ. ಹೌದು. ಎಲೆ ಮೇಲೆಲ್ಲನೂ ಬಿಳಿ ಪುಡಿ ಏನು ಉದುರಿಸಿರ್ತೀವಲ್ಲ, ಸುಣ್ಣದ ಪುಡಿ ಟೈಪ್, ಆ ಥರ ಕಂಡು ಬರ್ತಿರ್ತದೆ. ಆಮೇಲೆ ವೈರಸ್ ರೋಗ, ನಂಜು ರೋಗ ಅಂತಂದ್ರೆ ಕುಡಿ ಸಾಯುವ ನಂಜು ರೋಗ ಅಂತೇಳಿ ತ್ರಿಪ್ಸ್ನುಸಿಂದ ಪ್ರಸಾರ ಆಗ್ತಕ್ಕಂಥದ್ದು, ಅದನ್ನು ಸಹ ಬೇಸಿಗೆನಲ್ಲಿ ಹೆಚ್ಚೆಚ್ಚುವಾಗಿ ಕಂಡು ಬರ್ತದೆ ಸರ್. ಹತೋಟಿ ಹೇಗೆ ಮಾಡ್ಬೇಕು ಅಂತಿದ್ದೀನಿ? ಅಂಟು ಜಿಗಿಟ್ ರೋಗ ಅಂತೇಳಿ ಕರೆದವಲ್ಲ, ಅದನ್ನ ನಾವು ಹತೋಟಿ ಮಾಡ್ಕೋಬೇಕು ಅಂತಂದ್ರೆ ಕಾಪರ್ ಆಕ್ಸಿಕ್ಲೋರೈಡ್, ತಾಮ್ರದ ಆಕ್ಸಿಕ್ಲೋರೈಡ್ ಒಂದು 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಆಮೇಲೆ ಮ್ಯಾಂಕೋಸೆಬ್ ಇದೆಯಲ್ಲ ಅದನ್ನು ಒಂದು 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡ್ಕೋಬಹುದು. ಇದಲ್ಲದೇ ಪ್ರಾರಂಭಿಕ ಹಂತದಲ್ಲಿ ಬೀಜೋಪಚಾರ ಮಾಡ್ತಕ್ಕಂಥದ್ದು, ಒಂದು ಕ್ಯಾಪ್ಟನ್ ಅಂತ ಆಯಿತು, ಕ್ಯಾಪ್ಟನ್ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಥೈರಾಮ್ ಅಂತಕ್ಕಂಥದ್ದು. ನಾವು ಬೀಜೋಪಚಾರ ಮಾಡೋದ್ರಿಂದ ಏನಾಗುತ್ತೆ, ಒಂದು ಸಸಿ ಹಂತದಲ್ಲಿ ಹತೋಟಿ ಮಾಡ್ಕೋಬಹುದು. ನಂತರದ ದಿನಗಳಲ್ಲಿ ಶಿಲೀಂಧ್ರ ನಾಶಕಗಳನ್ನು ನಾವು ಸಿಂಪರಣೆ ಮಾಡ್ಕೋಬಹುದು. ಝೈನಬ್ ಆಯಿತು, ಮತ್ತು ಕಾಪರಾಕ್ಸಿ ಕ್ಲೋರೈಡ್ ಆಯಿತು, ಮ್ಯಾಂಕೋಸೆಬ್ ಆಯಿತು. ಸೊ ಇದನ್ನು ಸಿಂಪರಣೆ ಮಾಡ್ಕೊಂಡು ಹತೋಟಿ ಮಾಡ್ಕೋಬಹುದು. ಬೂದರೋಗಕ್ಕೆ ನಾನು ಆಗಲೇ ಹೇಳದ್ನಲ್ಲ, ಈ ಸೌತೆ ಜಾತಿಗೆ ಸೇರಿರ್ತಕ್ಕಂಥವನ್ನ ಕಾರ್ಬನ್ ಡೈಜಿಮ್ ಉಪಯೋಗ ನೀರಿನಲ್ಲಿ ಕರಗುವ ಗಂಧಕವನ್ನು ಸಿಂಪರಣೆ ಮಾಡಬಾರ್ದು, ಅದೊಂದು ಹತೋಟಿ ಮಾಡ್ಕೋಬಹುದು. ಮತ್ತೆ ಈ ಥ್ರಿಪ್ಸ್ನಿಂದ ಪ್ರಸಾರ ಆಗ್ತಕ್ಕಂಥ ಒಂದು ನಂಜು ರೋಗ ಏನಿದೆ ಅಲ್ಲ, ಕುಡಿ ಸಾಯ್ತಕ್ಕಂಥ ಎಲೆಗಳ ಮೇಲೆಲ್ಲ ಕುಡಿ ಎಲೆಗಳೇನಾಗುತ್ತೆ, ಹಳದಿ ಬಣ್ಣಕ್ಕೆ ಪರಿವರ್ತನೆ ಆಗ್ತದೆ, ಕ್ರಮೇಣ ಕಂದು ಬಣ್ಣಕ್ಕೆ ತಿರುಗಿ ಕುಡಿ ಎಲ್ಲಾನು ಒಣಗ್ಬಿಡ್ತದೆ. ಸೊ ಮುಂದಕ್ಕೆ ಬೆಳವಣಿಗೆ ಬರೋದಿಲ್ಲ, ಗಿಡ ಸಾಯ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಸರ್. ಸೊ ಇದನ್ನ ಹತೋಟಿ ಮಾಡ್ಕೊಳ್ಳೋಕೆ ಬೀಜೋಪಚಾರ ಮಾಡಬೇಕಾಗ್ತದೆ. ಬೀಜೋಪಚಾರ ಇಮಿಡಾಕ್ಲೋಪ್ರಿಡ್ ಅಂತೇಳಿ, ಅದಕ್ಕೆ ಸಪ್ರೇಟ್ ಆಗಿ ಗೌಚೋ ಅಂತೇಳಿ ಬರ್ತದೆ, ಅದನ್ನ ಪ್ರತಿ ಕೆ ಜಿ ಬೀಜಕ್ಕೆ ಒಂದು 5-6 ಮಿಲಿ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಸುಮಾರು 25-30 ದಿವಸಗಳವರೆಗೂ ಥ್ರಿಪ್ಸ್ ಆವಳಿನ ಹತೋಟಿ ಮಾಡ್ಕೋಬಹುದು. ನಂತರದ ದಿನಗಳಲ್ಲಿ ಥ್ರಿಪ್ಸ್ನ ಹತೋಟಿ ಮಾಡ್ಕೊಳ್ಳೋಕೆ ಈ ಫಿಪ್ರೋನಿಲ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ, ಪ್ರತಿ ಲೀಟರ್ ನೀರಿಗೆ 1 ಮಿಲಿ, ಆಮೇಲೆ ಅಸಿಪೇಟ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ, 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಮಾಡ್ಕೋಬೋದು. ಆಮೇಲೆ ಅಸ್ಟಾಮೋಪ್ರಿಡ್ ಅಂತೇಳಿ ಕೀಟನಾಶಕ ಇದ್ದಾವೆ. ಸೊ ಅಂದರೆ ಇವು ಪರ್ಯಾಯವಾಗಿ ನಾವು ಸಿಂಪರಣೆ ಮಾಡ್ತಿರ್ಬೇಕು, ಒಂದೇ ಕೀಟನಾಶಕನ ಸಿಂಪರಣೆ ಮಾಡ್ಕೋಬೋದು. ಇದು ಮುಖ್ಯವಾಗಿ ಈಗ ಪದೇ ಪದೇ ಕೀಟನಾಶಕ ಸಿಂಪರಣೆ ಮಾಡೋದ್ರ ಬದಲು ಪರ್ಯಾಯವಾಗಿ ಒಂದು ಕೀಟನಾಶಕ ಇನ್ನೊಂದು ಬೇವಿನ ಮೂಲದ ಕೀಟನಾಶಕ. ಸೊ ಅವಾಗ ಏನಾಗುತ್ತೆ ಅಂದರೆ ಥ್ರಿಪ್ಸ್ನುಸಿಗೆ ಆ ಒಂದು ರಸ ಇರತಕ್ಕಂಥ ಶಕ್ತಿ ಕಡಿಮೆ ಆಗಿ ನಾವು ನೆಕ್ಸ್ಟ್ ನಂತರ ಒಂದು ವಾರದಲ್ಲಿ ಕೀಟನಾಶಕ ಮಾಡಿದಾಗ ಏನಾಗುತ್ತೆ, ಅದರ ಶಕ್ತಿ ಕಡಿಮೆ ಆಗಿರ್ತದೆ ಕೀಟದ. ಸೊ ತಕ್ಷಣ ಸಾಯ್ತಕ್ಕಂಥ ಸಾಧ್ಯತೆ ಹೆಚ್ಚು, ಹಾಗಾಗಿ ನಾವು ಪರಿಣಾಮಕಾರಿಯಾಗಿ ತಟ್ಟಿ ಮಾಡ್ಕೋಬೋದು. ಇನ್ನೊಂದು ಮುಖ್ಯವಾಗಿ ಕೀಟನಾಶಕ ಸಿಂಪರಣೆ ಮಾಡೋದು ಮುಖ್ಯ ಅಲ್ಲ, ಭೌತಿಕವಾಗಿ ನಾವು ಈ ನೀಲಿ ಅಂಟುಬಲೆಗಳು ಬಂದಿದ್ದಾವೆ, ಹಳದಿ ಅಂಟುಬಲೆಗಳು ಬಂದಿದ್ದಾವೆ, ಪ್ರತಿ ಎಕರೆಗೆ ಒಂದು 10-12 ಅಂದರೆ ಹೆಕ್ಟರ್ಗೆ ಅಂತಂದ್ರೆ ಒಂದು 20-25 ಅಂಟುಬಲಗಳನ್ನ ಹಾಕೋದ್ರಿಂದ ರೈತರು ಅನುಭವನೂ ಹೇಳಿದ್ದಾರೆ. ಸೊ ಸಾಕಷ್ಟು ಹುಳುಗಳೆಲ್ಲ ಅಂಟ್ಕೊಂಡು ಸರ್ ರೋಗ ಪ್ರಸಾರ ಆಗೋದು ಮತ್ತು ಕೀಟನಾಶಕ ಸಿಂಪರಣೆ ಮಾಡೋದು ಕಡಿಮೆ ಆಗಿದೆ ಅಂತೇಳಿ. ಈ ಒಂದು ಕ್ರಮಗಳನ್ನು ನಾವು ಅನುಸರಿಸಿದ್ರೆ ಭಾಳ ಉತ್ತಮ. ಈ ಅಲ್ಲದೇ ಸುತ್ತಲೂ ಒಂದು ಜೋಳ ಆಯಿತು, ಸಜ್ಜೆ ಆಯಿತು ಹಾಕ್ಕೊಂಡಾಗ ಈ ಬೇಸಿಗೆನಲ್ಲಿ ಮೇವಿಂದ ಒಂದು ಅನುಕೂಲತೆ ಆಗ್ತದೆ ಮತ್ತು ರೋಗ ಹರಡೋದನ್ನು ನಾವು ಸಹ ತೊಟ್ಟಿ ಮಾಡ್ಕೋಬೋದು ಸರ್. ಒಳ್ಳೆಯದು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ಇದುವರೆಗೆ ವಿಶೇಷವಾಗಿ ಬೇಸಿಗೆಯಲ್ಲಿ ಬೆಳೀತಕ್ಕಂಥ ತರಕಾರಿಗಳಿಗೆ ಏನೆಲ್ಲ ರೋಗಗಳು ಬರ್ತವೆ ಅವುಗಳ ನಿರ್ವಹಣೆಯನ್ನು ರೈತರು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದಿರಿ. ರೈತ ಬಾಂಧವರು ರೋಗ ಬಂದಾಗ ಓಡಾಡಿ ರೋಗನಾಶಕ ಸಿಂಪರಣೆ ಮಾಡೋದ್ರ ಬದಲಾಗಿ ರೋಗ ಬರಲಾರದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡು ಮಾಡಿದ್ದಾದರೆ ಖಂಡಿತ ಇಳುವರಿನೂ ಜಾಸ್ತಿ ಪಡ್ಕೋಬೋದು, ಜೊತೆಗೆ ಖರ್ಚಿನಲ್ಲಿ ಉಳಿತಾಯವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಈ ಒಂದು ವಿಚಾರವನ್ನು ರೈತ ಬಾಂಧವರು ಗಮನಿಸಲಿ. ತಜ್ಞರ ಸಲಹೆ ಮೇರೆಗೆ ರೋಗನಾಶಕ ಕೀಟನಾಶಕಗಳನ್ನು ಆಯ್ಕೆ ಮಾಡಿ ಸಿಂಪರಣೆಯನ್ನು ಮಾಡಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೆ ಬೇಸಿಗೆ ತರಕಾರಿಯಲ್ಲಿ ರೋಗಗಳ ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಅಶ್ವಥ್ ನಾರಾಯಣ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ವಿಜಿ ಭಾವಲತ್ತಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮದ್ಯ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರು ಜಾಗೃತರಾಗಿರಿ. ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಸಹಕರಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು. ಕೇಳುಗರೆ, ಮಾನ್ವಿ, ಲಿಂಗ್ಸೂರ್ ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ ಹೇಗಿದೆ? ಮೊದಲಿಗೆ ಮಾನ್ವಿ ಮಾರುಕಟ್ಟೆಯ ಪೇಟೆ ಧಾರಣೆ. ಸೂಯದರ ಹತ್ತಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ 7,000 ರೂಪಾಯಿ, ಜೋಳ 2,800 ರೂಪಾಯಿ, ಹೊಸ ಸೋನ ಮಸೂರಿ ಭತ್ತ ಕನಿಷ್ಠ 2,478 ರೂಪಾಯಿಯಿಂದ 2,492 ರೂಪಾಯಿ, ಹಳೆ ಸೋನ ಮಸೂರಿ ಭತ್ತ 2,580 ರೂಪಾಯಿಯಿಂದ 2,600 ರೂಪಾಯಿ, ಅಕ್ಕಿ 2,650 ರೂಪಾಯಿ, ತೊಗರಿ ಕನಿಷ್ಠ ಮತ್ತು ಗರಿಷ್ಠ 8,250 ರೂಪಾಯಿ. ಲಿಂಗ್ಸೂರು ಪೇಟೆ ಧಾರಣೆ. ಹೈಬ್ರಿಡ್ ಸಜ್ಜೆ ಕನಿಷ್ಠ ಮತ್ತು ಗರಿಷ್ಠ 1,975 ರೂಪಾಯಿ. ಆವರೇಜ್ ಕಡಲೆಕಾಳು 5,400 ರೂಪಾಯಿಂದ 5,750 ರೂಪಾಯಿ. ಬಿಳಿ ಜೋಳ 2,400 ರೂಪಾಯಿಂದ 2,800 ರೂಪಾಯಿ. ಹೈಬ್ರಿಡ್ ಮೆಕ್ಕೆಜೋಳ ಕನಿಷ್ಠ ಮತ್ತು ಗರಿಷ್ಠ 1,800 ರೂಪಾಯಿ. ಭತ್ತ 2,200 ರೂಪಾಯಿಂದ 2,400 ರೂಪಾಯಿ. ತೊಗರಿ 8,100 ರೂಪಾಯಿಯಿಂದ 8,500 ರೂಪಾಯಿ. ಸಿಂಧನೂರಿನ ಪೇಟೆ ಧಾರಣೆ. ಹೈಬ್ರಿಡ್ ಜೋಳ ಕನಿಷ್ಠ 2,700 ರೂಪಾಯಿಯಿಂದ 2,730 ರೂಪಾಯಿ. ಭತ್ತ 2,000 ರೂಪಾಯಿಯಿಂದ 2,500 ರೂಪಾಯಿ. ಹಳೆ ಭತ್ತ 2,530 ರೂಪಾಯಿಯಿಂದ 3,500 ರೂಪಾಯಿ. ಅಕ್ಕಿ 2,200 ರೂಪಾಯಿ ಕನಿಷ್ಠ ಮತ್ತು ಗರಿಷ್ಠ. ಮಧ್ಯಮ ಅಕ್ಕಿ ಕನಿಷ್ಠ ಮತ್ತು ಗರಿಷ್ಠ ಪ್ರತಿ ಕ್ವಿಂಟಲ್ಗೆ 4,000 ರೂಪಾಯಿ. ಇದುವರೆಗೆ ಸಿಂಧನೂರು, ಲಿಂಗ್ಸೂರು ಹಾಗೂ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ ಕೇಳಿದಿರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸರಿಯಾಗಿ 7:20 ಭಾರತ ಮತ್ತು ಅಮೆರಿಕ ತಂಡಗಳ ನಡುವೆ ನಡೆಯುವ ಪುರುಷರ ಐಸಿಸಿ T20 ವಿಶ್ವಕಪ್ 2026 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. चढ़ी है करती मनमानिया देखो खुद से ही करे एक ही चातानिया सिद्धि है नक्चड़ी है करती मनमानिया देखो खुद से ही करे एक ही चातानिया आंखों में गुस्सा भरा चेहरे पे बारा बजा है कहीं से जाके नहीं बात है इसमें जरूर अतरंगियां इसकी मशहूर वल्ला वल्ला वल्ला हा वल्ला उफ ये नूर ಹೌದು. ಪ್ಲಾಟಿಪಸ್ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ನೀವು ನಾವು ಅದ್ಭುತ ಅನಿಸುವಂತಹ ಈ ಒಂದು ಜೀವಿಗಳ ಬಗ್ಗೆ ಹೇಳಲೇಬೇಕಾದ ಇನ್ನೊಂದು ವಿಚಾರ ಏನಂದ್ರೆ, ಯುವಲೈಟ್ ಬಿಟ್ಟಾಗ ಈ ಒಂದು ಪ್ಲಾಟಿಪಸ್ಗಳು ಹೊಳೆಯುತ್ತಂತೆ ಕಣ್ರಿ. ಅರರೆ ಹೌದಾ ಅಂದ್ರೆ ಹೌದು, ಖಂಡಿತವಾಗ್ಲೂ ಇವುಗಳು ಬಯೋಫ್ಲೂರೋಸೆಂಟ್ ಬ್ಲೂ ಗ್ರೀನ್ ಗ್ಲೋ ಇಂದ ಹೊಳೆಯುತ್ತೆ ಅನ್ನೋ ಮಾತನ್ನ ತಜ್ಞರು ಹೇಳ್ತಾರೆ. ಯಾತಕ್ಕೆ ಯಾತಕ್ಕೆ ಯಾತಕ್ಕೆ ಅಂದ್ರೆ ಇವತ್ತಿಗೂ ಕೂಡ ಅವರದನ್ನ ಹುಡುಕ್ತಾ ಇದ್ದಾರೆ. 2020 ಈ ಬಗ್ಗೆ ವಿಚಾರಗಳು ಗೊತ್ತಾಗಿದ್ವು, ಆದರೆ ಇದು ಹೇಗೆ ಅನ್ನೋದು ಇನ್ನೂ ಕೂಡ ಸರಿಯಾದ ರೀತಿಯಲ್ಲಿ ತಿಳಿದು ಬಂದಿಲ್ಲ. ಆದರೂ ಕೂಡ ನಿಜವಾಗ್ಲೂ ಅದ್ಭುತ ಅನ್ನಿಸುವಂತಹ ವಿಚಾರ ಇದು. ಏನಂತೀರ? ಹೌದು, ಈ ಒಂದು ಪ್ಲಾಟಿಪಸ್ಗಳ ಬಗ್ಗೆ ಸಾಮಾನ್ಯವಾಗಿ ಎಲ್ಲಿ ಕಾಣಸಿಗುತ್ತೆ ನಾವು ಅಂತ ಹೇಳಿದ್ರೆ, ತುಂಬಾ ತುಂಬಾ ಫ್ರೆಶ್ ವಾಟರ್ಗಳಲ್ಲಿ, ಎಸ್ಪೆಷಲಿ ಪೂರ್ವ ಆಸ್ಟ್ರೇಲಿಯಾದಲ್ಲಿ ಇದು ನಮಗೆ ಕಾಣಸಿಗುತ್ತೆ ಅಂತ ಹೇಳ್ಬೋದು. ಮತ್ತೆ ಈ ಒಂದು ಪ್ಲಾಟಿಪಸ್ಗಳು ಇತ್ತೀಚಿನ ದಿನಗಳಲ್ಲಿ ಕಾಣೆಯಾಗ್ತಾ ಇದೆ, ಅಳಿವಿನಂಚಿಗೆ ಸಾಕ್ತಾ ಇದೆ. ಯಾಕೆಂದ್ರೆ ಅವುಗಳ ಮೇಲೆ ಆಗ್ತಾರಂತಹ, ಅವುಗಳ ಆವಾಸ ಸ್ಥಾನಕ್ಕೆ ಆಗ್ತಿರುವಂತಹ ತೊಂದರೆ ಅಂತಾನೆ ಹೇಳ್ಬೇಕು. ಮತ್ತೆ ಅವುಗಳ ಪಾಪ್ಯುಲೇಷನ್ಗೆ, ಅವುಗಳ ಜನಸಂಖ್ಯೆ ಏನಿದೆ ಅದಕ್ಕೆ ತುಂಬಾ ತೊಂದರೆ ಆಗ್ತಾ ಇರೋದು ಈ ಕಾರಣದಿಂದಾನೆ. ಮತ್ತೆ ಒನ್ಸ್ ಅಗೇನ್ ನಾವು ಮಾಡ್ತಾ ಇರುವಂತಹ ಪರಿಸರ ಮಾಲಿನ್ಯನೇ ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತ ಕೂಡ ತಜ್ಞರು ಹೇಳ್ತಾರೆ. ಈ ಒಂದು ಪ್ಲಾಟಿಪಸ್ಗಳ ಮರಿಗಳನ್ನ, ಪುಟ್ಟದಾದ ಪ್ಲಾಟಿಪಸ್ಗಳನ್ನ ಪಗಲ್ಸ್ ಅಂತ ಹೇಳಿ ಕರೀಲಾಗುತ್ತೆ. ಇಂತಹ ಪಗಲ್ಸ್ಗಳ ಸಂಖ್ಯೆ ಜಾಸ್ತಿ ಆಗಬೇಕು, ಪ್ಲಾಟಿಪಸ್ಗಳು ಹೆಚ್ಚಾಗಬೇಕು ಅಂದ್ರೆ ಏನ್ ಮಾಡಬೇಕು? ನಾವು ಪರಿಸರ ಮಾಲಿನ್ಯವನ್ನ ನಮ್ಮ ಕಡೆ ಆದಷ್ಟು ನಿಲ್ಲಿಸಬೇಕು. ಬಿಸಿ ರಕ್ತದ ಪ್ರಾಣಿಗಳಾಗಿರುವಂತಹ ಈ ಒಂದು ಪ್ಲಾಟಿಪಸ್ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳುವಂತಹ ನಮ್ಮ ಪ್ರಯತ್ನ ಇವತ್ತು ಸಾಗಿ ಬಂತು. ಮೊದಲನೇದಾಗಿ ಇದನ್ನು ಕಂಡುಹಿಡಿದದು 18ನೇ ಶತಮಾನದಲ್ಲಿ. ಅನೇಕ ವಿಚಾರಗಳು ಇನ್ನೂ ಇದ್ರ ಬಗ್ಗೆ ತಿಳಿತಾನೆ ಇದೆ, ತಿಳಿಯಲ್ಪಡ್ತಾನೆ ಇದೆ. ಯಾಕಂದ್ರೆ ನಿಸರ್ಗನೇ ಹಾಗೆ, ವಿಶೇಷ, ವೈವಿಧ್ಯ ಮತ್ತು ಅತ್ಯಂತ ವಿಭಿನ್ನ. ರೋ ರೋ ರೋಮಿಯೋ ನಾನು, ರೋ ರೋ ರೋಮಿಯೋ ನಾನು, ರೋ ರೋ ರೋಮಿಯೋ ನಾನೇ ನಿನ್ನ ರೋಮಿಯೋ. ಮೊದಲೇನೆ ನಾನು ನಿನ್ನ ತೆಗೆದು ಮುಗಿದು ಸುರಿದು ಚುಂಬಿಸಿ ಬಿಡಲೇನೆ ನಿನ್ನ. ಒಂದ್ಸಾರಿ ಕಣುವೆ ನಾನು ನೀನು ಇಬ್ಬರೇ ಇಬ್ಬರೂ ಒಬ್ಬರೇ ಇಬ್ಬರೂ ಸೂಪರೇ ಪ್ರೇಮ ಲೋಕದಲ್ಲಿ ಸಮಾನದಿಂದ ಓಟಿಟಿ ಟ್ರೆಂಡ್ ವರೆಗೂ ಕಾಡು ನೋಡಬಹುದು ಕವಿತೆಯೊಡನೆ ಬಂದೆ ಕಾಡುವ ಹಾಡುಗಳ ಕಾಲದಿಂದ ಕವಿತೆಯ ಬೆರಗಿನ ಕಾಲದವರೆಗೂ ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ ಇಷ್ಟದ ನಟ ನಟಿ ಗಾಯಕ ಗಾಯಕಿ ನಿರ್ದೇಶಕ ಚಿತ್ರ ಸಾಹಿತಿಗಳನ್ನು ಮಾತಿನ ಟೆಂಟ್ ಹೌಸ್ ನಲ್ಲಿ ಮುಖಾಮುಖಿಯಾಗುವ ಹೊತ್ತು ಚಿತ್ರ ಪಲ್ಲವದಲ್ಲಿ ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್ कैसा मूर्ख आशिक ये तो विश्क करूल न जाने सन की हिजैया इश्क में आतुर मेरे एक ना माने ಇಷ್ಟದ ನಟ ನಟಿ ಗಾಯಕ ಗಾಯಕಿ ನಿರ್ದೇಶಕ ಚಿತ್ರ ಸಾಹಿತಿಗಳನ್ನು ಮಾತಿನ ಟೆಂಟ್ ಹೌಸ್ ನಲ್ಲಿ ಮುಖಾಮುಖಿಯಾಗುವ ಹೊತ್ತು ಚಿತ್ರ ಪಲ್ಲವದಲ್ಲಿ ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್